नव ಪದ ಕೇವಡೆ ಕೇವಡೆ ಗ ನಕಳೆ ಕಾನೋ ಬಾಚೆ ಕೋಡೆ ನವಲ ಕೇವಡೆ ಕೇವಡೆ ಗ ನವಲ ಕೇವಡೆ ಕೇವಡೆ ವಿಶ್ವವ್ಯಾಪಕ ಕಮಳಾಪತಿ ಕಮಳ ಪತಿ ಕಮಳ ಪತಿ ವಿಶ್ವವ್ಯಾಪಕ ಕಮಳಾಪತಿ ವಿಶ್ವವ್ಯಾಪಕ ಕಮಳಾಪತಿ ಕಮಳಾಪತಿ ಕಮಳಾಪತಿ ಕಮಳಾಪತಿ ವಿಶ್ವವ್ಯಾಪಕ ಕಮಳಾಪತಿ ತ್ಯಾಸಿ ಯಶೋದ ತ್ಯಾಸಿ ಗೌರಣಿ ಕಡಿಯೇ ಘೇತಿ ತ್ಯಾಸಿ ಗೌರಣಿ ವಿಶ್ವವ್ಯಾಪಕ ಕಮಳಾಪತಿ ಕಮಳಾಪತಿ ಕಮಳಾಪತಿ ವಿಶ್ವವ್ಯಾಪಕ ಕಮಳಾಪತಿ ತ್ಯಾಸಿ ಗೌರಣಿ ಕಡಿಯೇ ಘೇತಿ ತ್ಯಾಸಿ ಗೌರಣಿ ಕಡಿಯೇ ನವಲ ಕೇವಡೆ ಕೇವಡೆ ಗ ನವಲ ಕೇವಡೆ ಕೇವಡೆ तू कमण हाँ नटधारी हाँ नटधारी हाँ नटधारी नटधारी तू कमण हाँ नटधारी भोग भोगुनी ब्रह्मचारी भोग भोगुनी नवल के बड़े के बड़े नवल के बड़े ग नकड़े कानों बाचे कोड़े नकड़े कानों बाचे कोड़े नवल के बड़े के बड़े ग अनंत ब्रह्मांड उदरी ग हरिहा बालक नंदाघरी हरिहा बालक नंदाघरी नवल के बड़े ग नवल के बड़े ग नवल के बड़े आ आ नवल के बड़े